ಮತ್ತೊಂದು ಹಕ್ಕೊತ್ತಾಯ. ಬೆಂಗಳೂರಿನಲ್ಲಿ 2025 ಆರಂಭದಲ್ಲಿ ಅಮೆರಿಕ ದೂತವಾಸ ಕಚೇರಿ ಸ್ಥಾಪನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂದನೆ ಪ್ರಕರಣ, ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶ. ಕ್ಷಯಮುಕ್ತ ಭಾರತ ಗುರಿ, ಚಿತ್ರದುರ್ಗದಲ್ಲಿ ಜಿಲ್ಲಾಡಳಿತದಿಂದ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿನ. ರೋಬಸ್ಟಾ ಕಾಫಿಯಲ್ಲಿ ಸಸ್ಯ ಮೂಲವರ್ಧನೆ ಮತ್ತು ಮೇಲುಕಸಿ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಡಾ ಶಿವಲಿಂಗ ಬಿಆರ್ ಅವರು. ಹಲೋ, ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ. ಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ರೋಬಸ್ಟ ಕಾಫಿಯಲ್ಲಿ ಸಸ್ಯ ಮೂಲ ವರ್ಧನೆ ಮತ್ತು ಮೇಲುಕಸಿ ಅಥವಾ ಬೆಣೆಕಸಿ ಅಂತಲೂ ಕರೀತಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಮೇಲುಕಸಿಗೆ ಅಥವಾ ಬೆಣೆಕಸಿಗೆ ವೆಜಿಟೇಟಿವ್ ಪ್ರೊಪಗೇಷನ್ ಅಥವಾ ಕ್ಲೋನಲ್ ಪ್ರೊಪಗೇಷನ್ ಅಂತಲೂ ಕರೆಯಲಾಗುತ್ತೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾಫಿ ಮಂಡಳಿಯ ವಿಜ್ಞಾನಿಗಳಾದ ಡಾಕ್ಟರ್ ಶಿವಲಿಂಗ್ ಬಿಆರ್ ಅವರು ಆಗಮಿಸಿದ್ದಾರೆ. ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕೇಳುಗರ ಪರವಾಗಿ ಡಾಕ್ಟರ್ ಶಿವಲಿಂಗ್ ಅವರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಕೂಡ ಸುಸ್ವಾಗತ. ಹಾಗಿದ್ದು ಬನ್ನಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆಯನ್ನು ದಯವಿಟ್ಟು ಬರ್ಕೊಳ್ರಿ. ಫೋನ್ ಸಂಖ್ಯೆ ಈ ರೀತಿವೆ: 2237744777, 2237747777. ಇನ್ನೊಂದು ಫೋನ್ ಸಂಖ್ಯೆ 2226392272, 2226392277. ಎಸ್ ಟಿ ಡಿ ಕೋಡ್ ಸಂಖ್ಯೆ 0800. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ, ಮಾಹಿತಿಯನ್ನು ಪಡ್ಕೊಳ್ರಿ. ಡಾಕ್ಟರ್ ಶಿವಲಿಂಗ್ ಅವರೇ, ನಾವು ಒಂದು ಪ್ರಶ್ನೆಯನ್ನು ತಮಗೆ ಕೇಳ್ಬಿಡ್ತೇನೆ. ಪ್ರಚಲಿತವಾಗಿ ಕಾಫಿಯಲ್ಲಿರುವ ಸಂವರ್ಧನೆ ವಿಧಾನಗಳು ಯಾವುದು, ಅವುಗಳ ವಿಶಿಷ್ಟತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಮುಖ್ಯವಾಗಿ ಕಾಫಿಯಲ್ಲಿ 2 ಪ್ರಸರಣ ವಿಧಾನಗಳಿದೆ. ಒಂದು ಬಿತ್ತನೆ ಬೀಜದಿಂದ ಪ್ರಸರಣ ಮಾಡುವುದು, ಮತ್ತೊಂದು ತದ್ರೂಪಿ ಗಿಡಗಳನ್ನು ಕಟ್ಟಿಂಗ್ಸಿಂದ ಪ್ರಸರಣ ಮಾಡುವುದು, ಕ್ಲೋನಲ್ ಪ್ರೊಪಗೇಷನ್. ಅರೇಬಿಕಾದಲ್ಲಿ ಸ್ವಕೀಯ ಪರಾಗಸ್ಪರ್ಶ ಇರುವುದರಿಂದ ತಾಯಿ ಗಿಡದ ತದ್ರೂಪಿ ಏಕರೂಪತೆಯನ್ನು ಮುಂದಿನ ಪೀಳಿಗೆಗಳಲ್ಲಿ ಹಿಡಿದಿಟ್ಕೊಳ್ಬಹುದು. ಹಾಗಾಗಿ ಬಿತ್ತನೆ ಬೀಜದಿಂದ ಪ್ರಸರಣ ಮಾಡುವುದು ಬಹಳ ಸುಲಭ, ಸರಳ ಮತ್ತು ಅತಿ ಕಡಿಮೆ ವೆಚ್ಚದಲ್ಲಿ ವ್ಯಾಪಕವಾಗಿ ಹೆಚ್ಚಿನ ಬೆಳೆಗಾರರು ಅಳವಡಿಸಿಕೊಂಡಿದ್ದಾರೆ. ಆದರೆ ರೋಬಸ್ಟ ಪರಕೀಯ ಪರಾಗಸ್ಪರ್ಶ ಇರುವಂತಹ ಗಿಡ, ಅಂದರೆ ಹೂವಿನ ರಚನೆಯಲ್ಲಿ ಅಂಡಾಣು ಮತ್ತು ಪರಾಗಾಣು ಇದ್ರೂ ಕೂಡ ಪರಾಗಾಣು ಅಂಡಾಣು ಮೇಲೆ ಬಿದ್ದರೆ ರೋಬಸ್ಟಾದಲ್ಲಿ ಆ ಹೂವು ಸೆಟ್ ಆಗಲ್ಲ. ಅದಕ್ಕೆ ಬೇರೆ ಗಿಡದ ಪರಾಗಾಣು ಬಿದ್ದಾಗ ಮಾತ್ರ ಹೂವು ಸೆಟ್ ಆಗುತ್ತೆ. ಹಾಗಾಗಿ ರೋಬಸ್ಟಾ ಬಿತ್ತನೆ ಬೀಜಗಳಿಂದ ಗಿಡಗಳನ್ನು ಮಾಡಿದಾಗ ಮುಂದಿನ ಸಂತತಿಯ ಗಿಡಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತೀವಿ. ಸೊ ತಾಯಿ ಗಿಡದ ಎಲ್ಲ ಅನುವಂಶೀಯ ಗಿಡಗಳನ್ನು ಮುಂದಿನ ಸಂತತಿ ಗಿಡಗಳಲ್ಲಿ ಕಾಣಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅರೇಬಿಕಾದಲ್ಲಿ ಬಿತ್ತನೆ ಬೀಜದೊಂದು ಪ್ರಸರಣ ಸೂಕ್ತವಾಗಿದ್ದರೂ ಕೂಡ ರೋಬಸ್ಟಾದಲ್ಲಿ ಬಿತ್ತನೆ ಬೀಜದಿಂದ ವೈವಿಧ್ಯತೆಯ ವ್ಯತ್ಯಾಸಗಳನ್ನು ಕಾಣ್ತೇವೆ. ಹಾಗಾಗಿ ಕ್ಲೋನಲ್ ಪ್ರಸರಣವನ್ನು ಅಳವಡಿಸಿಕೊಂಡರೆ ತಾಯಿಗಿಡದಂತೆ ತದ್ರೂಪಿ ಗಿಡಗಳನ್ನು, ಏಕರೂಪ ಗಿಡಗಳನ್ನು ಸಾಧಿಸಲು ಬಹಳ ಸುಲಭವಾಗಿದೆ, ರೈತರಿಗೆ ಉಪಯೋಗ ಆಗುತ್ತೆ ಈ ರೋಬಸ್ಟಾದಲ್ಲಿ. ಹಾಗಾಗಿ ಮುಖ್ಯವಾಗಿ ನಾವು ಎರಡು ರೀತಿಯ ಒಂದು ಪ್ರಸರಣವನ್ನು ಮಾಡಬಹುದು. ಒಂದು ಸಾಂಪ್ರದಾಯಿಕ ಸಸ್ಯ. ಹಲೋ ಸರ್, ಆಕಾಶವಾಣಿ ಬೆಂಗಳೂರು ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್. ನಮಸ್ತೆ, ಮೈಸೂರಿಂದ. ಕೇಳಿ, ಪ್ರಶ್ನೆ ಕೇಳಿ. ಇವತ್ತಿನ ವಿಷಯ ಬಹಳ ವಿಭಿನ್ನವಾಗಿದೆ. ಮಡಿಕೇರಿ ಸಕ್ಷನ್ ನಾನು ಮೈಸೂರು ಜಿಲ್ಲೆಯಲ್ಲಿ ಕಾಫಿ ಬೆಳೆನ ಬೆಳೆದು ಅಭಿವೃದ್ಧಿ ಪಡಿಸಬಹುದು ಅಂತ ನನ್ನ ಪ್ರಶ್ನೆ ಗುರುಗಳೇ. ಕೇಳಿ ಪ್ರಶ್ನೆನ ಸರ್. ಮೈಸೂರು ಕಡೆಯಿಂದ ಬೆಳಿಬೇಕು ಅಂತ ನಮ್ಮ ವಾತಾವರಣ ಕಂಟದ್ದೆ ಅಂತ ಕೇಳ್ತಾ ಇದ್ದೀನಿ ಗುರುಗಳೇ. ಸರ್, ನಮ್ಮ ಮೈಸೂರಿನ ಭಾಗದಲ್ಲಿ ಇನ್ನು ಸಾಂಪ್ರದಾಯಿಕವಾಗಿ ಕಾಫಿಯನ್ನು ಬೆಳೆಯಲು ಸೂಕ್ತ ಇಲ್ಲ ಸರ್. ಆದರೂ ಕೂಡ ಕೆಲವು ನಾನ್ ಟ್ರೆಡಿಷನಲ್ ಏರಿಯಾ, ಸಾಂಪ್ರದಾಯಿಕವಲ್ಲದ ಜಾಗ ಅಂದರೆ ಕೆಲವು ಕಡೆ ಬೆಳೀತಾ ಇದ್ದಾರೆ. ಅಡಕೆಯಲ್ಲಿ ಈ ರೋಬಸ್ಟಾನ ಬೆಳೆಸಬಹುದಾಗಿದೆ. ಆದರೆ ಇನ್ನೂ ಕೂಡ ಕಾಫಿ ಮಂಡಳಿ ಈ ಸಾಂಪ್ರದಾಯಿಕವಲ್ಲದ ಜಾಗದಲ್ಲಿ ಕಾಫಿಯನ್ನು ಬೆಳೆಯಲು ನಾವು ಯಾವುದೇ ರೀತಿಯ ಅನುಮತಿ ಇಲ್ಲ. ಯಾಕಂದರೆ ಸಾಕಷ್ಟು ವಾತಾವರಣದ ವ್ಯತ್ಯಾಸಗಳು ಇರೋದ್ರಿಂದ ಅಲ್ಲಿ ಬೆಳೆಯೋಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರಯತ್ನ ಮಾಡ್ಬೋದಲ್ಲ? ಪ್ರಯತ್ನ ಮಾಡ್ಬೋದು ಸರ್. ಪ್ರಯತ್ನ ಮಾಡಿದರೆ ನಾವು ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗ, ಶಿರಸಿ ಮತ್ತು ಚಿತ್ರದುರ್ಗ ಇಲ್ಲೆಲ್ಲ ಕೂಡ ಅಡಿಕೆ ಮತ್ತು ತೆಂಗಿನ ಕೆಳಗಡೆ ಕಾಫಿಯನ್ನು ಬೆಳೆಸ್ತಾ ಇದ್ದಾರೆ ಸಣ್ಣ ಪ್ರಮಾಣದಲ್ಲಿ. ಆದರೆ ಅದರ ಗುಣಮಟ್ಟ ನಮ್ಮ ಟ್ರೆಡಿಷನಲ್ ಅಂದ್ರೆ ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ಜಾಗದಷ್ಟು ಗುಣಮಟ್ಟ ಇಲ್ಲ ಸರ್. ಪೈಪೋಟಿ ನಡೀತಾ ಇದೆ. ನಾವು ಇದನ್ನ ಒಂದು ಸರ್ವೆ ಮಾಡಿ ನಾವು ಒಂದು ಸಂಶೋಧನೆ ಮಾಡಿದಾಗ ತಕ್ಕ ಮಟ್ಟಿಗೆ ನಮಗೆ ಚಿಕ್ಕಮಗಳೂರಿಗೆ ಹೊಂದಿಕೊಂಡಂತಿರುವ ಶಿರಸಿ ಜಾಗದಲ್ಲಿ ಸ್ವಲ್ಪ ಕಾಫಿಯನ್ನು ಬೆಳಿಬಹುದಾಗಿದೆ. ಆದರೆ ಇನ್ನೂ ಈ ಬಯಲುಸೀಮೆ ಪ್ರದೇಶದಲ್ಲಿ ಬೆಳೆಯುವಂತ ಒಂದು ಸೂಕ್ತ ವಾತಾವರಣ ಇಲ್ಲ ಅಂತ. ಶಿರಸಿ ಸಿದ್ದಾಪುರ ಕಡೆ ಬೆಳೀತಾ ಇದ್ದಾರೆ. ಆದರೆ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ, ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಮರದ ಕೆಳಗೆ ಅಥವಾ ಕೋಕೋ ಗಿಡದ ಪಕ್ಕದಲ್ಲಿ ಬೆಳೀತಾರೆ. ಸರ್, ಕಾಫಿಯಲ್ಲೂ ಎರಡು ಮುಖ್ಯವಾದ ಪ್ರಭೇದ ಇದೆ, ಅರೇಬಿಕಾ ಮತ್ತು ರೋಬಸ್ಟಾ ಅಂತ. ಅರೇಬಿಕಾ ಹೈಯರ್ ಎಲಿವೇಶನ್ ಕಾಫಿ, ಅಂದರೆ ಎತ್ತರ ಮಟ್ಟದಲ್ಲಿ ಬೆಳೆಯುವಂಥ ಪ್ರದೇಶ. ರೋಬಸ್ಟಾ ಕಡಿಮೆ ಎತ್ತರ ಮಟ್ಟದಲ್ಲಿ ಬೆಳೆಯುವಂಥ ಕಾಫಿ. ಈ ಲೋಯರ್ ಎಲಿವೇಶನ್ ಕಾಫಿ ಅಂತ ನಾವು ಲೋಲ್ಯಾಂಡ್ ಕಾಫಿ ಅಂತ ರೋಬಸ್ಟಾ ಏನಂತೀವಿ. ಇದನ್ನು ಕೆಲವು ಬೆಳೆಗಾರರು ಈ ನಾನ್ ಟ್ರೆಡಿಷನಲ್ ಏರಿಯಾದಲ್ಲಿ ಅಡಿಕೆ ಮತ್ತು ತೆಂಗಿನ ಬೆಳೆಗಳಲ್ಲಿ ಮಿಶ್ರ ಬೆಳೆಯಾಗಿ ಕೆಲವು ಕಡೆ ಬೆಳೆಸ್ತಾ ಇದ್ದಾರೆ. ಕೇಳ್ತಾ ಇದ್ದೀರಲ್ಲ ಸರ್, ಸರ್ ಅರೇಬಿಕಾ ಮತ್ತೆ ರೋಬಸ್ಟಾ ಎರಡು ಬ್ಲೆಂಡ್ ಆಗಿರುವಂತ ಕಾಫಿ ಉತ್ತಮವಾದ ಕಾಫಿ ಆಗಿರುತ್ತದೆ. ಎರಡು ಸೇರಿ ಕುಡಿಬೇಕು ಅಂತಾರೆ. ಅದು ಸ್ವಲ್ಪ ಇದು ಕ್ವಾಲಿಟಿಯಲ್ಲಿ ಅರೇಬಿಕಾ ಕಾಫಿ ತುಂಬಾ ಉತ್ತಮವಾಗಿರುತ್ತೆ ಸರ್. ಆದ್ರೂ ಕೂಡ ಎರಡು ಕೂಡ ಬ್ಲೆಂಡ್ ಆಗಿರುವಂತ ಕಾಫಿ ಉತ್ತಮವಾಗಿರುತ್ತದೆ. ಬಹಳ ಸಂತೋಷ ಗುರುಗಳೇ, ಒಳ್ಳೆ ಮಾಹಿತಿ ಕೊಟ್ಟಿದ್ವಿ. ಮೈಸೂರು ಜಿಲ್ಲೆ ರೈತರಿಗೆ ತುಂಬಾ ಅಭಿನಂದನೆ ಗುರುಗಳೇ. ತಮಗೂ ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ಕರೆ. ಈಗ ಡಾಕ್ಟರ್ ಶಿವಲಿಂಗ್ ಅವರೇ, ಸಸ್ಯ ಮೂಲ ಸಂವರ್ಧನೆ ಅಂದ್ರೇನು ಮತ್ತೆ ಅದರಲ್ಲಿ ಯಾವ್ಯಾವ ವಿಧಾನಗಳಿವೆ? ಸಸ್ಯದ ಭಾಗಗಳಾದ ಚಿಗುರು, ಎಲೆ, ಕಾಂಡ, ಬೇರನ್ನು ಬಳಸಿ ಹೊಸ ಗಿಡವನ್ನು ಉತ್ಪತ್ತಿ ಮಾಡುವುದಕ್ಕೆ ಸಸ್ಯ ಮೂಲ ಸಂವರ್ಧನೆ ಎಂದು ಕರೆಯುತ್ತೇವೆ. ಇದರಲ್ಲಿ ಬೀಜವನ್ನು ಹೊರತುಪಡಿಸಿ ಗಿಡದ ಬೇರೆ ಭಾಗವನ್ನು ಬಳಸಿ ಗಿಡಗಳನ್ನು ಉತ್ಪಾದನೆ ಮಾಡುತ್ತಾರೆ. ಇದರ ಒಂದು ಪ್ರಮುಖ ಉಪಯೋಗ ಏನಪ್ಪಾ ಅಂದರೆ ತಾಯಿ ಗಿಡದ ತದ್ರೂಪಿ ಗಿಡಗಳನ್ನು ಇದರಲ್ಲಿ ಉತ್ಪಾದನೆ ಮಾಡಬಹುದು. ಕಾಫಿಯಲ್ಲಿ ಈಗ ನಾವು ಗುಲಾಬಿಯಲ್ಲಿ ಹೇಗೆ ಕಡ್ಡಿ, ಅದೇ ತರ ನುಗ್ಗೆ ಮರದಲ್ಲಿ ನಾವು ಒಂದು ಕಡ್ಡಿ ಮತ್ತೆ ಶುಂಠಿಯಲ್ಲಿ ಬೇರು ಭಾಗ ಬಳಸಿ ಹೊಸ ಗಿಡವನ್ನು ಉತ್ಪಾದನೆ ಮಾಡ್ತೇವೆ. ಅದೇ ತರ ಕಾಫಿಯಲ್ಲಿ ಲಂಬವಾಗಿ ಕಾಂಡಕ್ಕೆ ಸಮನಾಗಿ ಬೆಳೆಯುವಂತಹ ಕಂಬ ಚಿಗರನ್ನು ಬಳಸಿ ಕಾಫಿ ಗಿಡವನ್ನು ಉತ್ಪಾದನೆ ಮಾಡಲು ಸೂಕ್ತವಾದ ಭಾಗವಾಗಿದೆ. ಇದಲ್ಲದೆ ಈಗ ರೋಬಸ್ಟ ಕಾಫಿಯಲ್ಲಿ ಈ ಸಸ್ಯ ಮೂಲ ಸಂವರ್ಧನೆ ಅಥವಾ ಅದರ ಪ್ರಸರಣದ ಅವಶ್ಯಕತೆ ಉಂಟೇನು? ಹೌದು ಸರ್, ನಾನು ನಿಮಗೆ ಮೊದಲೇ ಮಾಹಿತಿ ತಿಳಿಸಿದಾಗೆ ಅರೇಬಿಕಾ ಸ್ವಕೀಯ ಪರಾಗಸ್ಪರ್ಶ, ಹಾಗಾಗಿ ಅದರಿಂದ ಬಿತ್ತನೆ ಬೀಜದಿಂದ ಗಿಡ ಮಾಡಿದಾಗ ತಾಯಿಯ ಎಲ್ಲಾ ಗುಣಲಕ್ಷಣಗಳು ಮುಂದಿನ ಸಂತತಿ ಗಿಡಗಳಲ್ಲಿ ಕಾಣ್ತವೆ. ರೋಬಸ್ಟಾದಲ್ಲಿ ಪರಕೀಯ ಪರಾಗಸ್ಪರ್ಶ ಅಂದ್ರೆ ಕ್ರಾಸ್ ಪಾಲಿನೇಟೆಡ್ ಪ್ಲಾಂಟ್ ಆಗಿದ್ರಿಂದ ಬಿತ್ತನೆ ಬೀಜದಿಂದ ಮಾಡಿದಂತ ಗಿಡಗಳಲ್ಲಿ ತಾಯಿ ಗಿಡದ ಗುಣಗಳು ಇರದೆ ವ್ಯತ್ಯಾಸವಾದ ಗಿಡಗಳು ಬರ್ತವೆ. ಈ ಕಾರಣಕ್ಕಾಗಿ ರೋಬಸ್ಟಾದಲ್ಲಿ ಸಸ್ಯ ಮೂಲ ಸಂವರ್ಧನೆ ಮಾಡಿದ್ರಿಂದ ತಾಯಿ ಗಿಡದ ತದ್ರೂಪಿ ಗಿಡಗಳನ್ನು ಉತ್ಪಾದನೆ ಮಾಡಿ ಹೆಚ್ಚು ಇಳುವರಿಯನ್ನು ಕೂಡ ಪಡೆಯಬಹುದು ಸಾಧ್ಯತೆ ಇದೆ. ಸಾಮಾನ್ಯ ರೋಬಸ್ಟಾದಲ್ಲಿ ಯಾವುದೋ ಒಂದು ಸರ್, ಎಲ್ಲಿಂದ? ಸರ್ ನಾನು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಬಾಗಮಂಡಲದ ಹತ್ತಿರದಿಂದ ಮಹೇಶ್ ಸರ್ ಮಾತಾಡ್ತಿರೋದು. ಕೇಳಿ ಮಹೇಶ್ ಅವರೇ. ಸರ್, ನಾವು ಅರಬಿ ಮತ್ತೆ ರೋಬಸ್ಟಾ ಕಾಫಿ ಬೆಳಿತೀವಿ. ಓಕೆ. ಇದು ನಮ್ಮ ಇಲ್ಲಿ ಇದು ರೋಬಸ್ಟ್ಗೆ ಎಷ್ಟು ಇಂಚು ಮಳೆ ಆದ್ರೆ ಒಳ್ಳೇದು ಸರ್, ಎಷ್ಟು ಕಡಿಮೆ ಆದ್ರೆ ಒಳ್ಳೇದು? ನಮ್ಮ ಇಲ್ಲಿ ಸರ್ ಮ್ಯಾಕ್ಸಿಮಮ್ ಒಂದು 300 ಚಿಲ್ಲರೆ ಇಂಚ್ ದಾಟುತ್ತೆ ಮಳೆ ನಮಗೆ. ಈ ಅಂದ್ರೆ ಈ ಸಮುದ್ರ ಮಟ್ಟದಿಂದ ನಮ್ದು 1800, 3000, 4000 ಹೈಟ್ ಇದೆ ಸರ್ ನಮ್ದು. ನಮಗೆ ಹೊಗೆ ಫಾಗ್ ಇದು ಮಿಸ್ಟ್ ಇದೆ ಅಲ್ಲ ಸರ್, ಹೊಗೆ ಮತ್ತೆ ನಮಗೆ ಮಳೆ ಜಾಸ್ತಿ ಸರ್. ವರ್ಷದಲ್ಲಿ ನಮ್ಮ ಈ ನಮ್ದು ಬೆಟ್ಟ ಗುಡ್ಡ ಪ್ರದೇಶ, ನಮ್ದು ಹೈಟ್ ಹೈಟ್ ಆದ್ರಿಂದ ನಮಗೆ ವರ್ಷದಲ್ಲಿ 70-80 ಇಂಚು ಮಳೆ ಎಕ್ಸ್ಟ್ರಾ ಬರುತ್ತೆ. ನಾವು ಅದು ಕೌಂಟಿಗೆ ಬರೋದಿಲ್ಲ, ಅದು ಕೌಂಟ್ ಎಲ್ಲಂದ್ರೆ ಈ ಸಿಟಿಗೆ ಹೊಡೆದಷ್ಟು ಹೊಡೆದಕ್ಕಿಂತ ಜಾಸ್ತಿ ನಮಗೆ ಮಳೆ ಬರುತ್ತೆ. ಕಾಫಿ ಗಿಡ ಎಲ್ಲ ಬೆಳವಣಿಗೆ ಈ ಏನು ಈ ಬಯಲು ಕಡೆ ನಮ್ಮ ಕೊಡಗಲ್ಲೇ ಬಯಲು ಇದೆಲ್ಲ ಅಲ್ಲಿ ಹೇಗೆ ಇದೆ ಅದೇ ತರ ಗಿಡ ನಮ್ಮ ಇಲ್ಲೂ ಬರುತ್ತೆ. ಆದ್ರೆ ಇಳುವರಿ ಬರೋದಿಲ್ಲ. ಅರಬಿಕ ಚಂದ ಇಳುವರಿ ಬರುತ್ತೆ ಸರ್, ರೋಬಸ್ಟ್ ಅಷ್ಟು ಬರಲ್ಲ. ಇದಕ್ಕೆ ಹೇಳ್ತಾರೆ, ಹೇಳ್ತಾರೆ ಮಾಹಿತಿ ಹೇಳ್ತಾರೆ. ಕೇಳಿ ಮಹೇಶ್ ಅವರೇ, ಮಾಹಿತಿ ಹೇಳ್ತಾರೆ. ಸರ್ ಸರ್ ನಮಸ್ತೆ ಮಹೇಶ್ ಅವರೇ, ನಾನು 10 ವರ್ಷಗಳ ಕಾಲ ಮಡಿಕೇರಿಯಲ್ಲಿ ಕೆಲಸ ಮಾಡಿದ್ದೇನೆ. ಮಡಿಕೇರಿಯಲ್ಲಿ 40 ಇಂಚಿಂದ ಹಿಡಿದು 300 ಇಂಚು ಬೆಳೆಯುವ ಮಳೆ ಬರುವಂತ ಜಾಗಗಳಿದೆ. ತಾವು ಹೇಳ್ದಾಗೆ ಹೌದೌದು, ನಾನು ಬಾಗ್ಮಂಡ್ಲ ಎಲ್ಲ ನೋಡಿದ್ದೇನೆ, ನಾವು ಒಂದು ಸರ್ವೆ ಮಾಡಿದ್ದೇವೆ. ಸಾಮಾನ್ಯ 40 ಇಂಚಿಂದ ಹಿಡಿದು 80 ಇಂಚ್ವರೆಗೆ ಬೀಳುವಂತ ಜಾಗದಲ್ಲಿ ಹೆಚ್ಚು ಇಳುವರಿಯನ್ನ ಕಾಫಿ ಇಲ್ಲಿ ಪಡೆಯಬಹುದು. ಇನ್ನು ಅದರಿಂದ ಮೇಲಕ್ಕೆ ಇಳುವರಿ ಹೋದ ಮಳೆ ಜಾಸ್ತಿ ಆದಂತೆಲ್ಲ ಇಳುವರಿ ಪ್ರಮಾಣ ಕಮ್ಮಿ ಆಗುತ್ತದೆ. ಕಾರಣ ಒಂದು, ಹೂವು ಹಣ್ಣಾಗಿ ಕಾಯಾಗಿ ಗಿಡದಲ್ಲಿ ಕಚ್ಚಿದ್ರು ಕೂಡ ಕೆಲವು ಸಲ ಮಳೆಗಾಲದಲ್ಲಿ ಎಲ್ಲ ಹಣ್ಣುಗಳು ಉದುರೋಗ್ತವೆ. ಇದ್ರ ಜೊತೆಗೆ ಹೂವಲ್ಲಿ ಪಿನ್ನೆಟ್ ಸ್ಟೇಜಲ್ಲೂ ಕೂಡ ಸೆಟ್ ಆಗಿರೋದು ಕೂಡ ಬಿದ್ದೋಗ್ತವೆ. ಇದಕ್ಕೆ ಕೊಳೆ ರೋಗ, ಸ್ಟಾಕ್ ರಾಟು ಮತ್ತು ಇದನ್ನು ಫ್ರೂಟ್ ರಾಟ್ ಬಂದು ಗಿಡಗಳು ಉದುರೋಗ್ತವೆ. ಸೊ ಇದಕ್ಕೇನಾದ್ರು ಒಂದು ಸೊಲ್ಯೂಷನ್ ಇದೆಯಾ ಸರ್, ಕಾಫಿ ಮಂಡಳಿ ಈ ದಿಶೆಯಲ್ಲಿ ವರ್ಕ್ ಮಾಡ್ತಾ ಇದೆಯಾ ಅಂದರೆ, ಹೌದು, ನಾವು 2019 ಈಚೆಗೆ ಒಂದು ಕಾಫಿ ಮಂಡಳಿ ಎಲ್ಲ ಕಡೆ ಈ ಕ್ಲೋನಲ್ ಗಿಡಗಳನ್ನು ಕೊಡಬೇಕು ಅನ್ನೋ ಒಂದು ದಿಶೆಯಲ್ಲಿ ಒಂದು ಸರ್ವೆ ಮಾಡಿ ಹೆಚ್ಚು ಇಳುವರಿ ಪ್ರದೇಶದಲ್ಲಿ ಒಳ್ಳೆ ಗಿಡಗಳನ್ನು ಗುರುತಿಸ್ಕೊಂಡು ಆ ಗಿಡಗಳನ್ನ ಒಂದು ಇಳುವರಿಯನ್ನು ಒಂದು 4 ವರ್ಷ ಅಧ್ಯಯನ ಮಾಡಿ ಈ ಗಿಡ 300 ಇಂಚು ಮಳೆ ಬಂದರೂ ಕೂಡ ಇಳುವರಿ ಕೊಡ್ತಾ ಇದೆ ಅಂದರೆ ಆ ಗಿಡದಿಂದ ಕಂಬ ಚಿಗುರಿನ ಗಿಡ ಮಾಡಿ ಕೊಟ್ಟರೆ ಆ ಜಾಗಕ್ಕೆ ಸೂಕ್ತವಾಗಿರುತ್ತೆ. ಅದನ್ನ ಲೊಕೇಶನ್ ಸ್ಪೆಸಿಫಿಕ್ ಕ್ಲೋನ್ಸ್ ಅಥವಾ ನಿರ್ದಿಷ್ಟ ಪ್ರದೇಶಕ್ಕೆ ಆಯ್ಕೆಯಾದ ಗಿಡಗಳನ್ನು ಮಾಡಿ ಕೊಟ್ಟರೆ ಅನ್ನೋ ಒಂದು ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಮುಂದೊಂದು ದಿನಗಳಲ್ಲಿ ಆ ವಾತಾವರಣಕ್ಕೆ ಸೂಕ್ತವಾದ ಒಂದು ಗಿಡಗಳನ್ನು, ಕ್ಲೋನಲ್ ವೆರೈಟಿ ಗಿಡಗಳನ್ನು ಅಥವಾ ಟಿಶ್ಯೂ ಕಲ್ಚರ್ ಗಿಡಗಳನ್ನು ಕೊಡಬೇಕನ್ನೋ ದಿಕ್ಕಲ್ಲಿದ್ದೀವಿ. ಮತ್ತು ನಿಮಗೊಂದು ಮಾಹಿತಿ ಅಂದರೆ ಸರ್, ಸಂಶೋಧನೆ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಮಾಹಿತಿ ನಿಮ್ಗೆ ಹೇಳಬೇಕಂದ್ರೆ, ಸಾಮಾನ್ಯ 40-80 ಇಂಚು ಮಳೆ ಬೀಳೋ ಜಾಗದಲ್ಲಿ ನಿಮಗೂ ಗೊತ್ತು, ಕನಿಷ್ಠ ಅಂದರೂ 40 ಬ್ಯಾಗು ಕಾಫಿನ ಕುಯ್ತಾರೆ ಚರಿನ. ಅದೇ 300 ಇಂಚು ಬೀಳುವಂಥ ಜಾಗದಲ್ಲಿ 15-20 ಬ್ಯಾಗು ಕುಡಿತಾರೆ. ಯಾಕಂದರೆ ಮಳೆ ಬೀಳುವಂಥ ದಿನಗಳು ಭಾಳ ಜಾಸ್ತಿ ಇರುತ್ತೆ, ಹಾಗಾಗಿ ಹಣ್ಣು ಉದುರೋಗ್ತವೆ ಮತ್ತು ಸೆಟ್ಟಾದ ಹೂಗಳು ಕೂಡ ನಿಲ್ಲಲ್ಲ. ಸಾಕಷ್ಟು ಪ್ರಾಬ್ಲಮ್ಗಳು ಅಲ್ಲಿದೆ ಸರ್. ಹೌದು ಸರ್, ಹೌದು. ನಮ್ಮ ಈಗ ಪ್ರೆಸೆಂಟ್ ಈಗ ನಾವೇ ಸರ್ ಎಕರೆಗೆ 4-5 ಚೇನೆ ಬರೋ ಸರ್ ನಮಗೆ. ನಾವು ಗೊಬ್ಬರ ಕೆಲಸ ನಾವು ಬೇರೆ ತೋಟ ಹೆಂಗೆ ಮಾಡ್ತೀವಿ ಸರ್, ಅದೇ ತರ ಟ್ರೀಟ್ಮೆಂಟ್. ಈಗ 2 ಮಕ್ಕಳನ್ನ 2 ತರ ನಾವು ನೋಡೋದಿಲ್ಲ, 2 ಮಕ್ಕಳನ್ನ ಒಂದೇ ತರ ನೋಡ್ತೀವಲ್ಲ ಸರ್, ಅದೇ ತರ. ಹೌದು ಹೌದು ಹೌದು ಸರ್. ಅಲ್ಲ ನೀವು ಹೇಳ್ದಂಗೆ ಸರ್, ನಿಮ್ಮ ಜಾಗದಲ್ಲಿ ಕೆಲವು ಗಿಡಗಳು ಹೆಚ್ಚು ಇಳುವರಿ ಕೊಡುತ್ತೆ ಮಳೆ ಬಂದ್ರೂ ಕೂಡ, ಅಂತ ಗಿಡಗಳನ್ನ ಗುರುತಿಟ್ಕೊಂಡು ಆ ಗಿಡಗಳಿಂದ ಚಿಗುರು ತೆಗೆದು ಗಿಡ ಮಾಡಿದ್ರೆ ಸ್ವಲ್ಪ ಯಶಸ್ಸನ್ನ, ಹೆಚ್ಚು ಇಳುವರಿ ಯಶಸ್ಸನ್ನ ಕಾಣಬಹುದು ನಿಮ್ ಜಾಗದಲ್ಲಿ. ಹೌದು ಸರ್, ನಾವ್ ಈ ದಿಕ್ಕಲ್ಲಿ ಸಂಶೋಧನೆ ಮಾಡ್ತಾ ಇದೀವಿ. ಇಬ್ಬನಿ ನಿಲ್ತಾ ಅದು ಮಂಜು ಬೀಳ್ತಾ ಇರ್ತದೆ ಸರ್, ಹಾಗಾಗಿ ಅದರ ಇದು ದಂಟೆಲ್ಲ ಕೊಳತು ಬಿದ್ದೋಗ್ತದೆ. ಹೌದು ಹೌದು ಹೌದು. ಅದನ್ನ ನಾವು ಸ್ಟಾಕ್ ರಾಟು ಮತ್ತೆ ಫ್ರೂಟ್ ರಾಟು ಅಂತೀವಿ. ಮಳೆಗಾಲದಲ್ಲಿ ನಿಮ್ಗೆ 1-1 ದಿನ 5-6 ಇಂಚು 10 ಇಂಚು ಮಳೆ ಬರುತ್ತೆ. ಆ ದಿನ ಒಂದು ವಾರ ಕಂಟಿನ್ಯೂಸ್ ಬಿದ್ದಾಗ ಈ ರೋಗ ಬಂದು ಉದ್ರೋಗುವಂತದ್ದಾಗುತ್ತೆ. ಸಾಮಾನ್ಯ ಇಳಿಜಾರಿ ಇರುವಂತ ಪ್ರದೇಶ ಆದ್ರೆ ನೀರು ಬಸ್ದೋಗುತ್ತೆ, ಇಲ್ಲಾಂದ್ರೆ ನೀವು ಸ್ವಲ್ಪ ಇಂಗು ಗುಂಡಿಗಳನ್ನ ಮಾಡಬೇಕಾಗತ್ತೆ. ಹೌದು, ನಿಜ ಸರ್, ನಿಜ ನಿಜ. ಮಹೇಶ್ವರ್, ಮುಂಬರುವ ದಿನಗಳಲ್ಲಿ ಬಹುಶಃ ಅಲ್ಲಿಗೆ ಸೂಟ್ ಆಗುವಂತ ಒಂದು ಸಸಿಗಳನ್ನೇ ಅವರು ತಯಾರು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ, ಮಾಡ್ತಾರೆ ಅಂತ. ಹೌದು ಸರ್, ಬಾಗ್ಮಂಡಲದಲ್ಲಿ ನಾವು ವಿಸಿಟ್ ಮಾಡಿದೀವಿ. ಮಾದಪ್ಪ ಅಂತ ನಿಯರ್ ಬಾಗ್ಮಂಡ್ಲ ಇದೆ, ಅಲ್ಲಿ ಒಂದು ಎಸ್ಟೇಟಲ್ಲಿ ಕೆಲವು ಗಿಡಗಳನ್ನು ಆಯ್ಕೆ ಮಾಡಿದ್ದೀವಿ. ಅದು ಹೆಚ್ಚು ಮಳೆ ಬಂದರೂ ಕೂಡ ಆ ಗಿಡದಲ್ಲಿ ಅನುವಂಶೀಯವಾಗಿ ಹಣ್ಣನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇದೆ. ನಾವು ಬಿತ್ತನೆ ಬೀಜದಿಂದ ಗಿಡ ಮಾಡಿದ್ರೆ ಅದೇ ತರ ತದ್ರೂಪಿ ಗಿಡ ಬರಲ್ಲ. ಹಾಗಾಗಿ ಈ ಕ್ಲೋನಲ್ ಗಿಡಗಳನ್ನು ಮಾಡಿದ್ರೆ ಅದೇ ತರ ತದ್ರೂಪಿ ಗಿಡ ಬಂದು ಆ ಭಾಗಕ್ಕೆ ಸೂಕ್ತವಾಗಬೇಕು ಅನ್ನೋ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನ ನಾವು ಲೊಕೇಶನ್ ಸ್ಪೆಸಿಫಿಕ್ ಪ್ಲಾಂಟ್ಸ್ ಅಂತ ಕೊಡ್ಬೇಕಂತ ಮುಂದೊಂದು ದಿನದಲ್ಲಿ ಅನ್ಕೊಂಡಿದ್ವಿ. ಈ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದೀವಿ ಸರ್. ನೀವು ಗಿಡ ಕೊಟ್ಟರೆ ಸರ್ ನಮ್ಮ ಕೊಡಗಿನ 70-80% ರೈತರಿಗೆ ಎಲ್ಲರಿಗೆ ಉಪಯೋಗ ಆಗುತ್ತೆ ಸರ್. ಹಾ ಸರ್, ಧನ್ಯವಾದ. ಕರೆ ಮಾಡಿದಕ್ಕೆ ಮಹೇಶ್ ಅವರಿಗೆ ಧನ್ಯವಾದಗಳು. ನೋಡಿ, ಈಗ ಅರೇಬಿಕಾ ಕಾಫಿ ಬೆಳೀತಾ ಇದ್ದಾರೆ, ಎಸ್ಎಸ್ ಕಂಡಿದ್ದಾರೆ. ಆದರೆ ರೋಬಸ್ಟ್ ಕಾಫಿ ನಾವು ಜಾಸ್ತಿ ಬೆಳಿಬೇಕು, ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಬೆಳೆ ಜಾಸ್ತಿ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಅವ್ರದ್ದು ಪ್ರಶ್ನೆ ಚೆನ್ನಾಗಿ. ಮತ್ತೆ ಈ ವರ್ಷ ಒಂದು ವಿಶೇಷವಾದ ವರ್ಷ ಅಂದ್ರೆ 2 ವರ್ಷದಲ್ಲಿ ಅರೇಬಿಕಾಗಿಂತ ರೋಬಸ್ಟಾ ಬೆಲೆ ಹೆಚ್ಚಾಗಿತ್ತು. ಅದೇ ಅದೇ ಸುಮಾರು ಯಾವಾಗ್ಲೂ ಅರೇಬಿಕಾ ಬೆಲೆ ಜಾಸ್ತಿ ಇರುತ್ತೆ, ರೋಬಸ್ಟಾ ಬೆಲೆ ಕಮ್ಮಿ ಇರುತ್ತೆ. ಈ ವರ್ಷ ವಿಯೆಟ್ನಾಂ ದೇಶದಲ್ಲಿ ಇಳುವರಿ ಕಮ್ಮಿ ಆಗಿದ್ರಿಂದ ತೊಂದರೆ ಆಗಿದ್ರಿಂದ ಭಾರತ ದೇಶದ ರೋಬಸ್ಟಾಗೆ ತುಂಬಾ ಬೇಡಿಕೆ ಬಂದು ರೋಬಸ್ಟಾ ಬೆಲೆಗೆ ಸಮಾನಾಂತರ ಅರೇಬಿಕಾಗಿ ಸಮಾನಾಂತರವಾದ ಬೆಲೆ ರೋಬಸ್ಟಾ ಪಡ್ಕೊಂಡಿದೆ. ನಮ್ಮ ರೈತರಿಗೆ ಅನುಕೂಲ ಆಗ್ಲಿ ಅಂತ ಅನುಕೂಲ ಹಾರೈಕೆ ಕೂಡ. ಹೌದೌದು, ಸೊ ಸಂಶೋಧನೆ ನಡೀತಾ ಇದೆ. ಹೌದೌದು. ಈಗ ನಾವು ಆವಾಗಲೇ ಹೇಳಿದ್ವಲ್ಲ, ರೋಬಸ್ಟ ಕಾಫಿಯ ಸಸ್ಯ ಮೂಲ ಸಂವರ್ಧನೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಪ್ರಸರಣದ ಅವಶ್ಯಕತೆ ಉಂಟ ಅಂತಾಯ್ತು. ಹೌದು, ಯಾಕಂದ್ರೆ ರೋಬಸ್ಟ ಕಾಫಿಯಲ್ಲಿ ಒಂದು ಉತ್ತಮವಾದ ತದ್ರೂಪಿ ತಾಯಿ ಗಿಡ ಇದ್ರೆ ಅದರ ತದ್ರೂಪಿ ಗಿಡ ಬೇಕು ಅಂದ್ರೆ ನಾವು ರೋಬಸ್ಟ ಕಾಫಿಯಲ್ಲಿ ಸಸ್ಯ ಮೂಲ ಸಂವರ್ಧನೆ ಮಾಡಬೇಕಾಗುತ್ತೆ. ಪ್ರೊಪಗೇಷನ್ ಮಾಡ್ಕೊಂತ ಹೋದ್ರೆ ಆಗುತ್ತೆ. ಆಗುತ್ತೆ ಸರ್. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ಸರ್, ಹುಣಸೂರಿಂದ ತುಳಸಿರಾಮ್ ಅಂತೇಳಿ. ಕೇಳಿ ತುಳಸಿರಾಮ್ ಅವರೇ. ಸರ್, ಒಂದು ನಾವು 20 ವರ್ಷದಿಂದ ಅರೇಬಿಕಾ ಕಾಫಿ ಬೆಳೀತಾ ಇದ್ವಿ ತೆಂಗಲ್ಲಿ. ಅದು ಏನಾಗುತ್ತೆ ಅಂದ್ರೆ 8ನೇ ತಿಂಗಳಿಗೆಲ್ಲ ಹಣ್ಣು ಬರುತ್ತೆ. ಅದು ಸ್ವಲ್ಪ ಅಕ್ಕಿ ತಿಂದು ಅದು ತಿಂದು ಸ್ವಲ್ಪ ಡ್ಯಾಮೇಜಸ್ ಆಗುತ್ತೆ. ಸೈಂಟಿಸ್ಟ್ ಕರ್ಕೊಂಡ್ಬಂದು ತೋರಿಸ್ದು ಆದ್ರೂ ಅದೇ ಇದಕ್ಕೆ ಹಣ್ಣಾಗುತ್ತೆ. 8-9ನೇ ತಿಂಗಳಿಗೆಲ್ಲ ಹಣ್ಣಾಗುತ್ತೆ ಒಳ್ಳೆ ಮಳೆ ಸೀಸನ್ ಅಲ್ಲಿ. ಓ ನೋಡಿ ಸರ್, ಹಿಂಗಾಗ್ತಾ ಇದೆ ಅಂತೆ. ಸರ್, ಸಾಮಾನ್ಯ ನಾವು ಅರೇಬಿಕಾ ಕಾಫಿ 8-9 ತಿಂಗಳು, ರೋಬಸ್ಟಾ ಕಾಫಿ 9-10 ತಿಂಗಳು ಹೂವಿಂದ ಹಣ್ಣಾಗಕ್ಕೆ ತಗೋವಂಥ ಕಾಲ. ನಿಮಗೆ ಈ ಪ್ರಾಬ್ಲಮ್ ಇದ್ದರೆ ನೀವು ರೋಬಸ್ಟಾನ ಮಾರ್ಚ್ ಏಪ್ರಿಲಲ್ಲಿ ಅರೇಬಿಕಾನ ಹೂ ಬರ್ಸೋಕ್ಕೆ ನೀವು ಹೂವಿನ ನೀರಿನ ಅವಶ್ಯಕತೆ ಕೊಡಬೇಕಾಗತ್ತೆ. ನಿಮ್ಮಲ್ಲಿ ಬಹುಶಃ ಏನಾಗ್ತಾ ಇದೆ, ಜನವರಿಯಲ್ಲೇ ನೀವು ನೀರು ಕೊಟ್ಟು ಹೂವಿನ ನೀವು ಬರೆಸ್ತಾ ಇದ್ದೀರಾ. ಆ ಹೂವು ಬಂದದ್ದು ನಿಮ್ಮ ಜಾಗ ಭಾಳ ಬಯಲುಸೀಮೆ ಆಗಿರೋದ್ರಿಂದ ಮತ್ತು ಬಿಸಿಲಿನ ಜಳ ಜಾಸ್ತಿ ಇರೋ ಜಾಗ ಆಗಿದ್ದರಿಂದ ಭಾಳ ಬೇಗ ಹೂ ಬರ್ಸೋದ್ರಿಂದ ಅದು ನಿಮಗೆ ಮೋಸ್ಟ್ಲಿ. ಅಲ್ಲ, ನಾನು ಸೈಂಟಿಸ್ಟ್ ಹರೀಶ್ ಅವ್ರನ್ನ ಕರ್ಕೊಂಡ್ಬಂದೆ, ಈಗ ಇದರಲ್ಲಿದ್ದಾರೆ ಅವರು, ಯಾರೋ ಬಾಗಲಕೋಟೆಲ್ಲೇನೋ ಇದ್ದಾರೆ, ಚಿಕ್ಕ ವಿಕಲ ಬಾಗಲಕೋಟೆಲ್ಲಿದ್ದಾರೆ. ಅವ್ರು ಕರ್ಕೊಂಡ್ಬಂದಾಗ ಫೆಬ್ರವರಿಗೆ ನೀರು ಕೊಡು ಅಂದ್ರು. ಫೆಬ್ರವರಿಗೆ ನೀರು ಕೊಟ್ಟರು ನೋಡಿದೆ ಅದಕ್ಕೆ ಬರುತ್ತೆ. ಇಲ್ಲ ಸರ್, ಫೆಬ್ರವರಿ ಕೊಟ್ಟರು ಕೂಡ ಬರುತ್ತೆ ನಿಮಗೆ. ನೀವು ಆದಷ್ಟು ಮಾರ್ಚ್ ಟೈಮಿಗೆ ಬಂತು ಅಂತ ನಾನು ಹೇಳ್ತಿರೋದು. ಇಲ್ಲ, ನೀವು ಮಾರ್ಚ್ ಎಂಡು ಅಥವಾ ಏಪ್ರಿಲ್ ಕೊಡಬೇಕು. ನಾವು ಫೆಬ್ರವರಿ 3ನೇ ವಾರಕ್ಕೆ ಕೊಡೋಕ್ಕೆ ರೋಬಸ್ಟಾಗಿ ಹೇಳ್ತೀವಿ. ಸಾಮಾನ್ಯ ಅರೇಬಿಕಾಗೆ ಅವರು ನಮ್ಮ ಟ್ರೆಡಿಷನಲ್ ಅಂದರೆ ಸಾಂಪ್ರದಾಯಿಕ ಪ್ರದೇಶದಲ್ಲಿ ನ್ಯಾಚುರಲ್ ಶವರಿಂದ ಬ್ಲಾಸಮ್ ಆಗುತ್ತೆ. ಇದು ಮಾರ್ಚ್ ಏಪ್ರಿಲಲ್ಲಿ ಮಾಡೋದ್ರಿಂದ ಭಾಳ ಒಳ್ಳೇದಾಗತ್ತೆ. ಇನ್ನೊಂದೇನಂದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಪ್ರದೇಶ ಹಾಕೋದ್ರಿಂದ ಪ್ರಾಣಿಗಳದ್ದು ಪಕ್ಷಿಗಳದ್ದು ಭಾಳ ಏಟ್. ಅದು ಭಾಳ ಏಟಿರುತ್ತೆ ಸರ್. ಮತ್ತೆ ನೀವು ಅಡಕೆ ತೆಂಗುಗೋಸ್ಕರ ನೀರು ಕೊಟ್ಟಾಗೆಲ್ಲ ಇದರಲ್ಲಿ ಆ ಹೂವಿನ ಒಂದು ಮೊಗ್ಗು ಬರಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಯಾವಾಗಲೂ. ಹೌದು, ಆವಾಗಲೇ ಹೂ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿರುತ್ತೆ ಸರ್ ಈ ವರ್ಷ. ಅದರಲ್ಲೂ ವರ್ಷ ಪೂರ್ತಿ ಮಳೆ ಇರೋದ್ರಿಂದ, ಈ ವರ್ಷ ವರ್ಷ ಪೂರ್ತಿ ಮಳೆ ಇರೋದ್ರಿಂದ ಹೂವಿನ ಮೊಗ್ಗುಗಳು ಸುಮಾರು ಸಲ ಬೇಗ ಕಡೆ ಬಂದೇ ಬಿಟ್ಟಿದೆ. ಸರ್, ನಿಮ್ಮ ನಿಮ್ಮ ಹುಣಸೂರಿಗೆ ಒಂದು ಕಂಡಂತೆ ನಮ್ಮ ಕಾಫಿ ರಿಸರ್ಚ್ ಸಬ್ಸ್ಟೇಷನ್ ಚಟ್ಟಳ್ಳಿ ಇದೆ, ಅಲ್ಲಿನ ವಿಜ್ಞಾನ ಹೋಗಿದ್ದೀರಾ? ಓಕೆ ಓಕೆ ಓಕೆ. ಚಟ್ಟಳ್ಳಿ ಹೋಗಿದ್ದೀನಿ, ಇದ್ರ ಹತ್ರ ಬಾಗಮಂಡ್ಲ ರೋಡ್ ಮಡಿಕೇರಿ. ಇಲ್ಲಿ ನಮ್ಮ ಸುಂಟಿಕೊಪ್ಪಿಂದ ಒಂದು 12 ಕಿಲೋಮೀಟರ್ ದೂರದಲ್ಲೇ ಇದೆ, ಆರ್ಟಿಕಲ್ಚರ್ ಸ್ಟೇಷನ್ ಪಕ್ಕನೇ ಇದೆ ಅದು. ಒಂದ್ಸಲ ನೀವು ಅಲ್ಲಿ ಸೈಂಟಿಸ್ಟ್ ಅನ್ನ ಕರ್ಕೊಂಡು ಒಂದ್ಸಲ ನಿಮ್ಮ ಜಾಗದನ್ನ ತೋರಿಸಿದ್ರೆ ಅದು ಕೂಡ ಒಂದು ಸಹಾಯ ಆಗ್ಬೋದು. ನೀವು ಇದನ್ನ ತೆಂಗಿನ ಮರದ ಕೆಳಗಡೆ ಮಾಡಿರೋದ ಸರ್ ಇದು? ಹೌದೌದು, ತೆಂಗಲ್ ಬೆಳೆದಿರ. ಅರೇಬಿಕಾ ಯಾವ ತಳಿ ಹಾಕಿದಿರ ಸರ್ ನೀವು? ಮೊದಲು ಕಟುವಾಯಿ C6 ಅಂತ ಬಂದಿತ್ತಲ್ಲ ಸರ್, ಅದು ಅದು ಕಟುವಾಯಿ ತಳಿನೇ ಕೇಳಿಲ್ಲ ಅಂತಾರೆ ಕೆಲವರು. ಇಲ್ಲ, ಕಟುವಾಯಿ HDT ಬಹಳ ಹಳೆ ತಳಿ ಅದು. ಅದನ್ನು ಕೂಡ ತಳಿ ನಾನು ಇವ್ರು ಹೇಳದೆ, ಯಾರೋ ವೆಂಕಟರಮಣ ಹೆಗ್ಡೆ, ಯಾವ ತಳಿ ಹೇಳಿತೀರಾ ನೀವು? ಗೊತ್ತ ಇಲ್ಲ, ಮಾಡೇ ಇಲ್ಲ ಅಂತ ಹೇಳ್ತಾರೆ. ಯಾರು ಶ್ರಮಜೀವಿ ಫಾರ್ಮ್ ಟಿವಿ ವೆಂಕಟರಮಣ ಹೆಗ್ಡೆ ಸಿರ್ಸಿ ನಮ್ಗೆ ಒಂಥರ ಇನ್ಸಲ್ಟ್ ಮಾಡ್ದಂಗೆ ಹೇಳಿದ್ರು. ಇಲ್ಲ, ಕಟುವಾಯಿ ಎಚ್ ಡಿ ಟಿ ತಳಿ ಇದೆ ಸರ್, ನಾನು ತಳಿ ಅಭಿವೃದ್ಧಿ ಈಗ ಇದರಿಂದ ತಗೊಂಡ್ಬೇಕು. ಸಿ ಸಿ ಟಾಟಾ ಕಾಫಿ ಆಗಿದೆ, ಅವ್ರದ್ದು ಪಾಲಿಬೆಟ್ಟದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ. ಬೀಜ ತಂದು ಸಸಿ ನಾನೇ ಶ್ರೀಮಾಡ್ ನಾವೇ ಮಾಡಿದ್ದು. ಈಗೇನೋ ಇದು ಬೇರೆ ವೆರೈಟಿ ಬಂದಿದೆ ಈಗ, ಅದಾಕಿ ಅಂತಾರೆ. ಚಂದ್ರಗಿರಿ ವೆರೈಟಿ ಅಂತ ಇದೆ ಸರ್. ನಾನು ತಳಿ ಅಭಿವೃದ್ಧಿ ಮತ್ತು ಅನುವಂಶೀಯತೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋದು. ಈ ಚಂದ್ರಗಿರಿ ಅನ್ನೋದು ಈಗ ನಮ್ಮಲ್ಲಿ ಕಾಫಿ ಮಂಡಳಿಯಲ್ಲಿ ಪ್ರಚಲಿತವಾಗಿರುವ ಸೆಮಿಡಾರ್ಫ್ ವೆರೈಟಿ ಸರ್. ಸಿಗತ್ತೆ ಸರ್, ಈಗ ಇಂಡಿಯಾ ಕಾಫಿ ಆ್ಯಪ್ ಅಂತ ಇದೆ ಸಾಮಾನ್ಯ, ಇದು ನವೆಂಬರ್ 15ಕ್ಕೆ ಬುಕ್ ಆಗ್ಬಿಟ್ಟಿದೆ. ಆದ್ರೂ ಕೂಡ ನಿಮ್ಗೆ ಏನಾದ್ರು ಬೀಜ ಬೇಕು ಅಂದ್ರೆ ನಮ್ಮ ರಿಸರ್ಚ್ ಸ್ಟೇಷನ್ ಹೋಗಿ ಸ್ವಲ್ಪ ನೀವು ವಿಚಾರಿಸಿದ್ರೆ ದೊರೀಬಹುದು. ರಿಸರ್ಚ್ ಸ್ಟೇಷನ್ ಇದ್ರ ಚಟ್ಟಳ್ಳಿ, ಚಟ್ಟಳ್ಳಿ ರಿಸರ್ಚ್ ಸ್ಟೇಷನ್ ಸರ್. ಹೇಗೆ ಸರ್ ಅದು ಕೆಜಿ ಸರ್? 1 ಕೆಜಿ 400 ರೂಪಾಯಿ. ನೀವು 1800-2000 ಗಿಡ ಕೂಡ ಅದರಲ್ಲಿ ಮಾಡ್ಕೊಳ್ಬಹುದು. ಈಗ ಬುಕ್ಕಿಂಗ್ ಕ್ಲೋಸ್ ಆಗಿದೆ ಅನ್ಸುತ್ತೆ, ನವೆಂಬರ್ 15ವರೆಗೂ ನಾವು ಎಕ್ಸ್ಟೆಂಡ್ ಮಾಡಿದ್ದು. ಒಂದ್ಸಲ ವಿಚಾರಿಸಿದ್ರೆ ನಿಮ್ಗೆ ಮಾಹಿತಿ ಸಿಗ್ಬಹುದು. ಕೇಳಿ ಕೇಳಿ ಪ್ರಶ್ನೆ ಕೇಳಿ. ಇದ್ರೆ ಈ ಫೋನ್ ನಂಬರ್ ಕೇಳುವಾಗ ಒಂದ್ ಮೂರ್ ಸರಿ ನಿಧಾನಾಗಿ ಎರಡೆರಡು ಸರಿ ಹೇಳಿ ಸರ್, ಒಂದೇ ಸರಿ ಗೊತ್ತಾಗಲ್ಲ. ನಾನು ಎಷ್ಟೋ ಜನ ಬರ್ಕೊಳಕ್ಕೆ ಆಗದೇನೆ ಎಷ್ಟೋ ಸರಿ. ಇಲ್ಲ, ನಾವು 2 ನಂಬರ್ ಇದೆ, 2-2 ಸರಿ ಹೇಳ್ತೇವೆ. ಸಾಕ್ಷಾತ್ ಪಟ ಪಟ ಪಟ ಅಂತ ಹೇಳ್ಬಿಟ್ರೆ ಯಾರು ಬರ್ಕೊಳಕ್ ಆಗಲ್ಲ. ಇಲ್ಲ ಇಲ್ಲ, ನಿಧಾನ ಹೇಳ್ಬೇಕು, ಬಿಡ್ತಿ ಬಿಡ್ತಿ ಹೇಳಿದ್ರೆ ನಂಬರು ನಿಧಾನ ಹೇಳ್ಬೇಕಲ್ವಾ? ಇಲ್ಲ, ನಾವು ಅಷ್ಟ ಆಗಿಲ್ಲ. ಈ 1 ನಂಬರ್ ಬರ್ಕೊಂಡಿದ್ದೆ, ಇನ್ನೊಂದು ನಂಬರ್ ಬರೆಯೋಕೆ ಆಗ್ಲಿಲ್ಲ. ಇಲ್ಲ ಇಲ್ಲ, ಓಕೆ ಓಕೆ ಓಕೆ, ಇಲ್ಲಿ ಬಿಡಿ, ಫಾಸ್ಟ್ ಆಗಿ. ಆಯ್ತು ಆಯ್ತು ಆಯ್ತು. ಇದು ಮೈಸೂರಲ್ಲೂ ಹಾಗೆ ಮಾಡ್ತಾರೆ. ಹಾ ಆಯ್ತು ಬಿಡಿ, ಆಲ್ರೆಡಿ ಮೈಸೂರು ನಂಬರ್ ಇದೆ, ಆದ್ರೂ ಸ್ವಲ್ಪ ಫಾಸ್ಟ್ ಆಗಿ ಹೇಳೋದ್ರಿಂದ. ಓಕೆ, ಮತ್ತೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಸರ್, ಅಷ್ಟೇ. ಓಕೆ, ಬಗ್ಗೆ ಬೇರೆ ಗಿಡದ ಬಗ್ಗೆ ಕೇಳ್ಬೋದಾ? ಇಲ್ಲ ಇಲ್ಲ, ಬೇರೆ ಗಿಡ ಇಲ್ಲ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಬೇರೆಯವರು ಇದ್ದಾರೆ. ಓಕೆ, ಹಲೋ. ಹಾ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ಕಾರ. ನಮಸ್ತೆ, ಹೆಸರು ಹೇಳಿ ಸರ್, ಎಲ್ಲಿಂದ? ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ಕೇಳಿ ಸರ್, ಕಾಫಿ ಬೆಳೆ ಬಗ್ಗೆ ಮಾತ್ರ ಪ್ರಶ್ನೆ ಕೇಳ್ಬೇಕು ಸರ್. ಅದೇ ಸರ್, ಕಾಫಿ ಬೆಳೆಗೆ ನಮಗೆ ನಮ್ಮ ಕಡೆಯಲ್ಲಿ ಬೆಳೆದಿಲ್ಲ ಬಿಡು ಸರ್, ಬಳ್ಳಾರಿ ಜಿಲ್ಲೆಯಲ್ಲಿ. ಅದೇ ಅನ್ಕೊಂಡ್ವಿ. ಈಗ ನಮಗೆ ಪ್ರಶ್ನೆ ಏನಂದ್ರೆ, ಈಗ 100% ಮೂಲ ಅರೇಬಿಕ್ ಇನ್ಸ್ಟೆಂಟ್ ಕಾಫಿ ದೊರೆಯುತ್ತೆ ಸರ್ ಇಲ್ಲಿ? ದೊರೆಯುತ್ತೆ ಸರ್, 100% ಕಾಫಿ ಸಿಗತ್ತೆ ನಿಮಗೆ, ದೊರೆಯುತ್ತೆ ಸರ್. ಆನ್ಲೈನ್ ಅಲ್ಲೂ ಇದೆ ಸರ್, ಇ ಕಾಮರ್ಸ್ ಅಲ್ಲಿ, ಅಮೆಜಾನ್ ಅಲ್ಲೂ ಕೂಡ ನಿಮಗೆ ಸಿಗತ್ತೆ. ನಮ್ಮ ಕಾಫಿ ಮಂಡಳಿ ಇದು ಕೂಡ ಕಾಫಿ ಪ್ರಾಡಕ್ಟ್ ಗಳು ಆನ್ಲೈನ್ ಅಲ್ಲಿ ಇದೆ, ನೀವು ಅದನ್ನ ಬುಕ್ ಮಾಡಿ ಪಡ್ಕೊಳ್ಬಹುದು. ಸರ್, ಅರೇಬಿಕಾ ಕ್ವಾಲಿಟಿಯಲ್ಲಿ ಉತ್ತಮವಾದ ಕಾಫಿ, ರೋಬಸ್ಟಾ ಅರೇಬಿಕಾಗಿಂತ ಸ್ವಲ್ಪ ಕ್ವಾಲಿಟಿಯಲ್ಲಿ ಕಡಿಮೆ ಇದೆ. ಸ್ವಲ್ಪ ಹಾರ್ಡ್ ಲಿಕ್ಕರ್ ಇರುತ್ತೆ ರೋಬಸ್ಟಾ, ಅರೇಬಿಕಾ ಸ್ವಲ್ಪ ಸಾಫ್ಟ್ ಲಿಕ್ಕರ್ ಇರುತ್ತೆ. ಹಾಗಾಗಿ ಅರೇಬಿಕಾ ಗೋಲ್ಸ್ಕೊಂಡ್ರೆ ರೋಬಸ್ಟಾ ಸ್ವಲ್ಪ ಗುಣಮಟ್ಟದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತೆ ಅರೇಬಿಕಾದಲ್ಲಿ ನಮ್ಮಲ್ಲಿ ಒಂಥರ ಕೆಫಿನ್ ಕಂಟೆಂಟ್ ಅಂತೀವಿ, ಇದು ನಮ್ಮನ್ನ ಒಂದು ಏನಂತೀರಿ ಹೆಚ್ಚೆತ್ತಿದು ಹಂಗೆ ಮಾಡತ್ತಲ್ಲ, ಆ ಗುಣ ಇರುವಂತ ಒಂದು ಕಂಟೆಂಟು. ಇದು ಅರೇಬಿಕಾದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಇರುತ್ತೆ, ರೋಬಸ್ಟಾದಲ್ಲಿ ಇದರ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸಾಮಾನ್ಯ ನಿಮಗೆ 100% ಕಾಫಿನೂ ಸಿಗತ್ತೆ, ಚಿಕೋರಿ ಕೂಡ ಹಾಕಿರ್ತಾರೆ, ಚಿಕೋರಿ ಬಳಸದೇ 100% ಕಾಫಿ ಕೂಡ ಸಿಗತ್ತೆ ಸರ್ ನಿಮಗೆ. ಸರ್, ಎಲ್ಲಾ ಕಾಫಿ ಔಟ್ಲೆಟ್ಗಳಲ್ಲಿ ಸಾಮಾನ್ಯ 15-20% ಚಿಕೋರಿಯನ್ನು ಬಳಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕಾಫಿ ಮಂಡಳಿ ಹೇಳುತ್ತೆ ನೀವು ಚಿಕೋರಿ ಇಲ್ಲದ ಕಾಫಿಯನ್ನು ಕೂಡ ನೀವು ಸೇವಿಸಬಹುದು. ಸರ್, ಇನ್ಸ್ಟೆಂಟ್ ಕಾಫಿ ಮಾಡೋದೆಲ್ಲ ಸಾಮಾನ್ಯ ರೋಬಸ್ಟಾ ಕಾಫಿಯಿಂದ ಮಾಡಿರ್ತಾರೆ. ಕಾಫಿ ಮಂಡಳಿ ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಸಿಗುತ್ತೆ ಎಲ್ಲಿ ಖರೀದಿ ಮಾಡಬಹುದು ಅಂತ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮಸ್ಕಾರ. ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಸರ್ ಎಲ್ಲಿಂದ? ಸರ್ ಶಿವಣ್ಣಗೌಡ ಸರ್, ಮಂಡ್ಯದಿಂದ ಸರ್. ಮಂಡ್ಯ ಕೇಳಿ ಸರ್, ಕಾಫಿ ಬಗ್ಗೆ ಪ್ರಶ್ನೆ ಕೇಳಬೇಕು. ಓಕೆ ಸರ್, ಹೇಳಿ ಸರ್. ಸರ್ ಈಗ ಮಂಡ್ಯದಲ್ಲಿ ಬೆಳೆಯುವಂತ ಕಾಫಿಗೆ ಅದಕ್ಕೆ ಬೇಡಿಕೆ ಇಲ್ವಾ ಸರ್? ಸರ್, ಮಂಡ್ಯದಲ್ಲಿ ಕಾಫಿ ಬೆಳೆಯೋದಕ್ಕೆ ಬೇಡಿಕೆ ಅಲ್ಲ ಅಂತ ಇಲ್ಲ ಅಂತಲ್ಲ ಸರ್, ಯಾವುದೇ ಕಾಫಿಗೆ ಬೇಡಿಕೆ ಇರುತ್ತೆ. ಆ ಕಾಫಿಯ ಗುಣಮಟ್ಟ ಹೇಗಿದೆ ಅಂತ ನಾವು ಫಸ್ಟ್ ಪರಿಶೋಧನೆ ಮಾಡಬೇಕು. ಹೌದು ಸರ್, ಈಗ ಅಲ್ಲಿ ಮಲೆನಾಡಲ್ಲಿ ಬೆಳೆಯುವಂತ ವಾತಾವರಣನ ಇಲ್ಲಿ ಮಂಡ್ಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿರ್ತದಲ್ಲ ಒಳ್ಳೆ ತೋಟಗಳಲ್ಲಿ, ಅಲ್ಲಿ ಕಾಫಿಗೆ ಅದು ಅಷ್ಟೊಂದು ಗುಣಮಟ್ಟ ಇರಲ್ವಾ? ಇರಲ್ಲ ಸರ್, ನಾವು ತುಂಬಾ ಹಿಂದೆ ಕಾಫಿ ಮಂಡಳಿ ಮಂಡ್ಯದಲ್ಲೂ ಕೂಡ ಒಂದು ಸಂಪರ್ಕ ಪ್ರಯೋಗ ಮಾಡಿದೆ, ಕೇಂದ್ರ ಮಾಡಿ ಅಲ್ಲೂ ಕೂಡ ಪ್ರಯೋಗ ಮಾಡಿತ್ತು ಎಲ್ಲ ಕಡೆ. ನೀವು ಕೂಡ ಈಗ ಮಂಡ್ಯದಲ್ಲಿ ಕೆಲವರು ಅಡಕೆ ಮತ್ತೆ ತೆಂಗಿನ ಕೆಳಗಡೆ ಕಾಫಿಯನ್ನ ಬೆಳೆದಿದ್ದಾರೆ, ನಾವು ನೋಡಿದಾಗ ಸುಮಾರು ಜನ ಬೆಳೆದಿದ್ದಾರೆ. ಅದನ್ನ ನಾವು ನೋಡಿದಾಗ ಆ ಕಾಫಿಯಲ್ಲಿ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಅಂತ ಏನು ಕರಿತೀವಿ, ಈ ಎ ಗ್ರೇಡ್ ಬಿನ್ ಅಂಶ ತುಂಬ ಕಮ್ಮಿ ಇರುತ್ತೆ, ಮತ್ತೆ ಕ್ವಾಲಿಟಿ ಅಷ್ಟು ನಮ್ಮಲ್ಲಿ ಟ್ರೆಡಿಷನಲ್ ಏರಿಯಾದಲ್ಲಿ ಬರುವಷ್ಟು ಇರುವುದಿಲ್ಲ ಸರ್. ಸರ್, ಈಗ ನಾವು ಸ್ವಲ್ಪ ಅತಿ ಹೆಚ್ಚಾಗಿ ಬೆಳೆದಿರ್ತೀನಿ, ಅದಕ್ಕೆ ಮಾರ್ಕೆಟಿಂಗ್ ಆದರೆ ಹೆಂಗೆ ಮಾಡೋದು ಸರ್ ನಾವು? ಸರ್, ನೀವು ಮಾರ್ಕೆಟ್ ಮಾಡಬಹುದು ಸಾಮಾನ್ಯ ಅಂದರೆ, ಈಗ ನೀವು ನಿಮ್ಮ ಮಂಡ್ಯದಲ್ಲೇ ಕೂಡ ಕಾಫಿ ಔಟ್ಲೆಟ್ಗಳಿರುತ್ತಲ್ಲ, ಅಲ್ಲಿ ನೀವು ಪಾರ್ಚ್ಮೆಂಟ್ ಮಾಡಿ ಕ್ಲೀನ್ ಕಾಫಿ ಮಾಡಿಕೊಡೋದಾದರೆ ಕೊಡ್ಬೋದು. ನೀವು ಅದು ಮಾಡೋಕ್ಕಾಗಲ್ಲ ಅಂತಂದರೆ ಈ ಕೊಡಗು ಮತ್ತು ಚಿಕ್ಕಮಗಳೂರಿಗೆ ಹೊಂದ್ಕೊಂಡಂತೆ ಇರುವಂಥ ಜಾಗದಲ್ಲೇ ಹೋಗಿ ಕೊಡಬೇಕಾಗತ್ತೆ. ಸರ್, ಅಲ್ಲಿಗೆ ಬಂದರೆ ನಮ್ಮ ನಾವು ಬೆಳೆದಂಥ ಬೀಜಕ್ಕೆ ಅಲ್ಲಿ ವ್ಯಾಲ್ಯೂ ಇರ್ತದ ಸರ್, ಮಾರ್ಕೆಟ್ ಇರ್ತದ ಸರ್? ಈಗ ಅಲ್ಲಿ ಯಾಕೆಂದ್ರೆ ನಮ್ಮ ರೈತರು ಮಂಡ್ಯ ಅಂತ ಹೇಳಿದ ತಕ್ಷಣ ಮಂಡ್ಯದ ಕಾಫಿ ಬೀಜಕ್ಕೆ ಒಂದು ಅದಕ್ಕೆ ಇದು ಒಳ್ಳೆಯ ವ್ಯಾಲ್ಯೂ ಇಲ್ಲ, ಅದಕ್ಕೆ ಗುಣಮಟ್ಟ ಇಲ್ಲ ಅಂತ ಒಂದು. ಅಂದರೆ ಸರ್, ಪ್ರತಿಯೊಂದು ಪ್ರತಿಯೊಂದು ಖರೀದಿ ಕೇಂದ್ರಗಳಲ್ಲಿ ಅವರೊಂದು ಸ್ಯಾಂಪಲ್ ಅಂತ ತೆಗಿತಾರೆ ಸರ್, ಅದು ತೆಗೆದಾಗ ಅದರಲ್ಲಿ ಗ್ರೇಡ್ ಎಷ್ಟಿದೆ ಇಲ್ಲ ಎಲ್ಲ ನೋಡ್ತಾರೆ. ಅದು ನೋಡಿದಾಗ ಅವರು ಇದು ಸ್ವಲ್ಪ ಗ್ರೇಡ್ ಕಮ್ಮಿ ಇದೆ, ಔಟ್ ಟರ್ನ್ ಕಮ್ಮಿ ಬರ್ತಾ ಇದೆ ನಿಮ್ಮ ಜಾಗದಲ್ಲಿ ಅಂತಂದಾಗ ಅವ್ರಿಗೆ ಅದು ತೊಂದರೆ ಆಗಿ ಲಾಸ್ ಆಗತ್ತಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅವರು ಕಮ್ಮಿ ಮಾಡ್ತಾರೆ. ಅದು ಬಿಟ್ಟರೆ ಸಾಮಾನ್ಯ ಆದಷ್ಟು ಅಲ್ಲಿ ಮಟ್ಟಕ್ಕೆ ಕಲ್ದಿದ್ರು ಕೂಡ ಒಂದು ಉತ್ತಮವಾದ ಬೆಲೆ ಕೊಟ್ಟು ಕೊಂಡ್ಕೊಳ್ಳೋ ಒಂದು ಅವಕಾಶ ಇದೆ ಸರ್ ಅಲ್ಲಿ. ಇದೆ ಸರ್. ಅಲ್ಲ, ನಾವೀಗ ತೋಟದಲ್ಲಿ ಬೆಳೀತಾ ಇದೀವಿ, ಅದಕ್ಕೆ ಅದನ್ನ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ನೀವು ಒಂದ್ಸಲ ಪ್ರಯತ್ನ ಪಟ್ಟಿದ್ದೀರಾ ಸರ್, ಎಲ್ಲಾರು ಕೊಟ್ಟಿದ್ದೀರಾ? ಸರ್, ಇನ್ನು ಕೊಡ್ಲಿಕ್ಕೆ ಎಲ್ಲ ಸ್ಟಾಕ್ ಇಟ್ಕೊಂಡಿದ್ದೀವಿ ಸರ್ ಎಲ್ಲ, ಅದಕ್ಕೆ ನಿಮ್ಮನ್ನ ಒಳ್ಳೆ ಕಾರ್ಯಕ್ರಮ ಮಾಡುದು ಒಳ್ಳೆ ತುಂಬಾ ಹೆಲ್ಪ್ ಆಯ್ತು ಸರ್. ನೀವು ಮಂಡ್ಯ ಕಾಫಿ ಅನ್ಬೇಡಿ, ಕಾಫಿನ ತಗೊಂಡೋಗಿ. ಹೌದು, ಖರೀದಿ ಕೇಂದ್ರಗಳಲ್ಲಿ ನೀವು ಒಳ್ಳೆ ಪ್ರಯತ್ನ ಮಾಡಿ ಬೆಳೀತಾ ಇದ್ದೀರಿ, ಇದಕ್ಕೂ ಕೂಡ ನಾವು ಅಭಿನಂದನೆ ಹೇಳಬೇಕು. ಯಾಕಂದ್ರೆ ಈಗ ಎಲ್ಲ ಕಡೆ ಬೆಳಿಬೇಕು, ಏನೋ ಪ್ರಯತ್ನ ಮಾಡೇ ಮಾಡ್ತಾರೆ ನಮ್ಮ ರೈತರು. ಅಂತದಲ್ಲಿ ತಾವು ಮಾಡ್ತಾ ಇದ್ದೀರಿ, ತಮ್ಗೆ ಬೆಳೆಗೆ ಬೆಲೆ ಸಿಗಲ್ಲ. ಯುವ ರೈತರು ಹೊಸ ಹೊಸ ಆವಿಷ್ಕಾರಗಳನ್ನ ಬೆಳೆಯಕ್ ಆಗದೆ ಇರೋ ಪ್ರದೇಶದಲ್ಲಿ ಬೆಳೆದು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಾವು ಅದು ಅವರ ಮಾಡಿದ್ರಿ ಆಗಲೇ. ನೀವು ಆ ತರ ಇದ್ರೆ ಕಾಫಿಯನ್ನ ತಗೊಂಡ್ಕೊಂಡು ಹೋಗಿ ನೀವು ಎಲ್ಲಿ ಖರೀದಿ ಕೇಂದ್ರಗಳಿದೆ ಅಲ್ಲಿ ಕೊಡಿ, ಅವ್ರ ಅದನ್ನ ಕ್ವಾಲಿಟಿನ ಚೆಕ್ ಮಾಡ್ತಾರೆ, ಔಟನ್ ಚೆಕ್ ಮಾಡ್ತಾರೆ. ನೀವು ಮಂಡ್ಯ ಕಾಫಿ ಅಂತ ಏನು ಹೇಳೋದು ಬೇಡ ಸರ್. ಯಾಕೆಂದ್ರೆ ಒಬ್ಬ ರೈತರು ಅದೇ ತರ ಆಗ್ಬಿಟ್ಟಿದೆ ಸರ್, ಇಲ್ಲಿಂದ ಮಂಡ್ಯದಿಂದ ಮಾರ್ಕೆಟ್ ಕೊಟ್ಟೋಗ್ಬಿಟ್ಟಿದಾರೆ, ಅಲ್ಲಿ ಹೋಗ್ಬಿಟ್ಟು ಮಂಡ್ಯ ಅಂತ ಹೇಳ್ಬಿಟ್ಟಿದಾರೆ. ಮಂಡ್ಯ ಅಂತ ಹೇಳಿದ ತಕ್ಷಣ ಅವ್ರೇ ನಿಮ್ದು ದಾಡಪ್ಪ ನಮ್ಗೆ ಅಂದ್ರೆ ಅವರಿಗೆ ಗುಣಮಟ್ಟ ಇರ್ಲಿಕ್ಕಿಲ್ಲೇನೋ ಅಂತ. ಆದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಇಲ್ಲೂ ನಿಮ್ಮಲ್ಲೂ ಅದು ಒಳ್ಳೆ ಕ್ವಾಲಿಟಿ ಇದ್ದೇ ಇರ್ಬೋದಲ್ಲ. ಹೌದು ಸರ್. ಅಂದ್ರೆ ಮೊದ್ಲೇನೆ ತೀರ್ಮಾನಕ್ಕೆ ಬಂದ್ಬಿಟ್ಟಿರ್ತಾರೆ. ಹೌದು ಅಲ್ಲ, ನೀವು ಆತರ ನೀವು ಆತರ ಮಾಡ್ಬೇಡ್ರಿ ಅಂತ ಡಾಕ್ಟರ್. ಸಾಮಾನ್ಯ ಈ ಬಯಲು ಸೀಮೆಯಲ್ಲಿ ಅರೇಬಿಕಾ ಬೆಳೆದಾಗ ಬೀಜದ ಸಾಂದ್ರತೆ ಕಮ್ಮಿ ಇರುತ್ತೆ, ಎ ಗ್ರೇಡ್ ಕೂಡ ಕಡಿಮೆ ಇರುತ್ತೆ. ಈ ಎಲ್ಲ ರೀಸನ್ಗಳಿಂದ ಅವರು ಔಟನ್ನು ಕೂಡ ಕಮ್ಮಿ ಬರೋದ್ ಕಾರಣದಿಂದ ಆ ಕ್ವಾಲಿಟಿ ಕಮ್ಮಿ ಇರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾರೆ. ನೀವು ಇದನ್ನ ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು ಸರ್ ಒಂದ್ಸಲ. ಸರ್, ನಾನು ಒಂದು ಪ್ರಶ್ನೆ ಕೇಳ್ಕೊಂತೀನಿ ಸರ್. ಹೇಳಿ. ಅರೇಬಿಕಾ ರೋಬಸ್ಟ್ ಬಿಟ್ರೆ ಕಾವೇರಿ ಈ ತರ ಇದೆಯಲ್ಲ ಸರ್, ಅದರಲ್ಲಿ ಆ ಗುಣ ಇರಲ್ವಾ ಸರ್? ಸರ್, ಅರೇಬಿಕಾದಲ್ಲಿ ಕಾವೇರಿ ಅನ್ನೋದು ಒಂದು ತಳಿ, ಒಂದು ಆಯ್ಕೆ ಅಷ್ಟೇ. ಕಾಫಿ ಮಂಡಳಿ ಅದು 13 ಕಾಫಿ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ ಅರೇಬಿಕಾದಲ್ಲಿ, ಇದು 12ನೇ ತಳಿ ಕಾವೇರಿ ವೆರೈಟಿ. ಸರ್, ನಾವು ಈಗ ಬಯಲುಸೀಮೆಗೆ ತಕ್ಕಂತೆ ಅಂತ ತಳಿ ಇನ್ನು ಕಾಫಿ ಮಂಡಳಿ ಅಭಿವೃದ್ಧಿಪಡಿಸಿಲ್ಲ. ಯಾಕಂದ್ರೆ ಬೆಳೆದ ಪ್ರದೇಶದಲ್ಲೇ ಅವರು ಏನು ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬೆಳಿಬಹುದಾ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಇನ್ನೊಂದು ಸಂಪರ್ಕ ಸಂಖ್ಯೆ ಹೇಳ್ತೇವೆ, ದಯವಿಟ್ಟು ಬರ್ಕೊಳ್ರಿ. ಬರ್ಕೊಳ್ಳಿ, 8762512123526. ಇನ್ನೊಂದು ಫೋನ್ ಸಂಖ್ಯೆನ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ಹಲೋ, ಹಾಂ, ಹೆಸರೇಳಿ ಸರ್, ಎಲ್ಲಿಂದ? ಬೆಂಗಳೂರಿಗೆ. ನಮಸ್ತೆ ಸರ್. ಹಾಂ, ನಮಸ್ಕಾರ, ಪ್ರಶ್ನೆ ಕೇಳಿ. ನಾನು ನಂಜುಗಡಿಯಿಂದ ಮಹೇಶ್ ನಾಯ್ಕ್ ಮಾತಾಡ್ತಾ ಇದ್ದೀನಿ. ಕೇಳಿ ಸರ್. ಕೃಷಿ ರಂಗ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ. ಓಕೆ ಸರ್, ಕೇಳಿ ಪ್ರಶ್ನೆ. ಇವತ್ತು ಕಾಫಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಇದೆ ಸರ್. ಸರ್, ದಯವಿಟ್ಟು ಮುಂದಿನ ವರ್ಷದಲ್ಲಿ ಕಾರ್ಮಿಕ ರಂಗ ಅಂತ ಒಂದು ಮಾಡ್ಬಿಡಿ ಸರ್, ಕಾರ್ಮಿಕರದು ನಮ್ದೇ ಸಮಸ್ಯೆ. ಓಕೆ ಸರ್, ಧನ್ಯವಾದಗಳು. ನಾವು ಕೃಷಿ ಇಲಾಖೆಗೆ ಹೇಳ್ತೇವೆ. ಆಯ್ತು ಸರ್. ಓಕೆ, ಧನ್ಯವಾದಗಳು. ಇದಾಗಿತ್ತು ಕೇಳುಗರೆ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸಿದ ಹಲೋ ಕೃಷಿ ರಂಗ ಕಾರ್ಯಕ್ರಮ ಇದಾಗಿತ್ತು. ಹಲೋ ಆಕಾಶವಾಣಿ ಕಾರ್ಯಕ್ರಮ ಇದಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ಮತ್ತೆ ಪ್ರಶ್ನೆ ಕೇಳಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ಥರ ಸಂಪನ್ಮೂಲ ವ್ಯಕ್ತಿಗಳಾಗಿ ಕರ್ನಾಟಕ ಕಾಫಿ ಮಂಡಳಿಯ ವಿಜ್ಞಾನಿಗಳಾದ ಡಾಕ್ಟರ್ ಶಿವಲಿಂಗ್ ಬಿಹಾರ್ ಅವರಿಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ ಶಿವಲಿಂಗ್ ಅವರೇ. ನಮಸ್ಕಾರ. ಅದೇ ಥರ ಮುಂದಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಮುಂದಿನ ಶುಕ್ರವಾರ ಇದೇ ಸಮಯಕ್ಕೆ ಇರ್ತದೆ, ಅಲ್ಲಿ ಭೇಟಿಯಾಗೋಣ. ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಇದುವರೆಗೂ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹೆಲೋ ಕೃಷಿ ರಂಗದಲ್ಲಿ ರೋಬಸ್ಟಾ ಕಾಫಿಯಲ್ಲಿ ಸಸ್ಯ ಮೂಲ ವರ್ಧನೆ ಮತ್ತು ಮೇಲುಕಸಿ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಡಾಕ್ಟರ್ ಶಿವಲಿಂಗ ಬಿಆರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ. ತಾಂತ್ರಿಕ ಸಹಕಾರ ದೀಪಾಂಜಲಿ ರಾವ್, ಗ್ರೀಷ್ಮ ಆರ್ ಮತ್ತು ಮುನಿರಾಜ್. ರಾಜ್ಯವ್ಯಾಪಿ ಪ್ರಸಾರವಾದ ಹೆಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು, ಸಮಯ 7:21. ಕೇಳುಗರೆ, ಕೃಷಿ ರಂಗದಲ್ಲಿ ಈಗ ಕೇಳೋಣ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದ. ಮೊದಲಿಗೆ ಜಾಹೀರಾತುಗಳು. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ಅರಿತುಕೊಳ್ಳಿ. ಕೆಪಿಎಂಇ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದ್ದಲ್ಲಿ ಜೈಲು ಶಿಕ್ಷೆ ದಂಡ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಎಲ್ಲ ಸೌಲಭ್ಯಗಳು, ಚಿಕಿತ್ಸೆಗೆ ತಗುಲುವ ವೆಚ್ಚದ ಸಂಪೂರ್ಣ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಯಾವುದೇ ಲೋಪ ಕಂಡುಬಂದಲ್ಲಿ ಸಾರ್ವಜನಿಕರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು. ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ಮಂಡೆ ಬಂದಿಲ್ಲ, ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ. ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ. ಹಾಗೆ ಸರಿಯಾದ ನಂಬರ್ ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ. ನೀವು ಉಳಿಸಿ ಬಿಟ್ರಿ ಅಕ್ಕ, ಕೆಲ್ಸದಿಂದಲ್ಲ ಮಾಡ್ತೀನಿ. RBI ಹೇಳುತ್ತೆ, ಸರಿಯಾದ ಆರ್ಥಿಕ ಹಬ್ಬ ನಿಮ್ಮನ್ನು ಕಾಪಾಡುತ್ತೆ. ಭಾರತ ಸರ್ಕಾರ ನೇ ದೇಶ ಭರ್ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೇ ಪಶುವೋ ಕಿ ಸಹಿ ಜಾನ್ಕಾರಿ ದೇ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾ ಬನಾ ಸಕೆ. ಯಾದ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರೀ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ ಸಂಪದ ಹಮಾರಿ.